ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:50.50 ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ಹೊನ್ನಾವರ ತಾಲೂಕು ಹಳದಿಪುರದ ನಾಗಪ್ಪ ನಾರಾಯಣ್ ಕೋಡಿಯಾ ಅವರು ತಮ್ಮ ಕೃಷಿ ಬದುಕು ಮತ್ತು ತಮ್ಮ ಕೃಷಿ ಕುಟುಂಬದ ಕುರಿತು ಮಾಹಿತಿಯನ್ನು ನೀಡುತ್ತಾರೆ. ನಮಸ್ಕಾರ ನಾಗಪ್ಪ ಅವರು. ಸರ್ ನಮಸ್ಕಾರ. ಈಗ ಎಷ್ಟು ಜನ ಅಣ್ಣತಮ್ಮರು ಮತ್ತೆ ಎಲ್ಲರೂ ಕೂಡೇ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ಅದೆಲ್ಲ? ಸರ್, ನಾವಷ್ಟು 4 ಜನ ಗಂಡು ಮಕ್ಕಳು ನಮ್ಮ ತಂದೆ ತಾಯಿಗೆ. ನಮ್ಮ ತಂದೆ ತಾಯಿ ನಮ್ಮ 4 ಜನ ಗಂಡು ಮಕ್ಕಳನ್ನ ಮುತ್ತುರತ್ನ ಬೆಳೆಸಿದಂಗೆ ಬೆಳೆಸಿದ್ದಾರೆ. ಯಾಕೆಂದರೆ ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ. ನಮಗೆ ಆ ಜಮೀನಿನಲ್ಲಿ ಶಿಕ್ಷಣದ ಜೊತೆಗೆ ಜಮೀನು ಹೇಳುವಂಥದ್ದು ನಮಗೆ ಮೂಲತಃ ಬಂದಿತ್ತು. ಆ ಮೂಲತಃ ಬಂದಂಥ ಜಮೀನಿನಲ್ಲೂ ಕೂಡ ನಮಗೆ ಬಂಗಾರ ಬೆಳೆಯುವುದು ಹೇಗೆ ಅಂತ ಹೇಳುವುದನ್ನು ಮಾರ್ಗದೀಪ ಅವರು ತೋರಿಸ್ಕೊಟ್ಟಿದ್ದಾರೆ. ನಾವು ಶಿಕ್ಷಣದ ಜೊತೆಗೆ ಕೃಷಿಯನ್ನು ಮಾಡ್ತಾ ಇದ್ವಿ. ನಾವು 4 ಜನ ಸೇರಿ ಕೃಷಿ ಮಾಡ್ತಾ ಆ ಕಡೆ ಶಿಕ್ಷಣನ ಮುಗಿಸ್ತಾ ಬಂದ್ವಿ. ಶಿಕ್ಷಣದ ಜೊತೆಗೆ ಕೃಷಿ ಬಂದಿರೋದ್ರಿಂದ ನಮ್ಗಿವತ್ತು ನಾವು ಶಿಕ್ಷಣದ ಕೊನೆಯವರೆಗೆ ಹೋದವರು ಮತ್ತು ವಾಪಸ್ ಕೃಷಿಗೆ ಬರಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬರೀ ಶಿಕ್ಷಣದಲ್ಲೇ ನಾವು ಮುಂದುವರೆದು ಬಿಟ್ಟಿದ್ರೆ ಇವತ್ತು ಕೃಷಿ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಆಗ್ತಾ ಇರಲಿಲ್ಲ. ಕೃಷಿ ಇಲ್ಲೇ ಇರ್ತಿತ್ತು, ನಾವು ಉದ್ಯೋಗ ಮತ್ತೇನು ಅಂತ ಹೇಳಿ ಹೊರಗಡೆಗೆ ಎಲ್ಲೋ ಉದ್ಯೋಗದಲ್ಲಿ ಹೋಗಿ ಕೃಷಿಯನ್ನು ಇಲ್ಲಿ ಬಿಟ್ಟು ಬಿಡ್ತಿದ್ವಿ. ಆದರೆ ನಮ್ಮ ಪಾಲಕರು, ನಮ್ಮ ತಂದೆ ತಾಯಿ ಅಜ್ಜ ಏನು ಇದ್ದಾರೆ, ಅವರು ನಮಗೆ ಕೃಷಿಯಲ್ಲಿ ಆದಷ್ಟು ತಮ್ಮೊಟ್ಟಿಗೆ ಕಷ್ಟದಲ್ಲಿ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಇವತ್ತು ಅದು ನಮಗೆ ದಾರಿದೀಪ ಆಗಿದೆ. ಎಲ್ಲರೂ ಎಷ್ಟೆಷ್ಟು ಓದಿದ್ದಾರೆ? ಎಲ್ಲರೂ SLCವರೆಗೆ ಮುಗಿಸಿದ್ದಾರೆ ಸರ್. ನಾನು 2nd PUವರೆಗೂ ಓದಿ, ಆ ನಂತರ ಮತ್ತೆ ಕೃಷಿಯತ್ತ ಒಲವು ಜಾಸ್ತಿ ಆಯಿತು. ಕೃಷಿಯಲ್ಲಿ ಏನೋ ಹೊಸದು ಮಾಡಬೇಕು, ಯಾಕಂದರೆ ಕೃಷಿ ತುಂಬ ಕಷ್ಟದ ಬದುಕಾಗಿತ್ತು. ಇವತ್ತು ಕೂಲಿಕಾರರ ಹಿಡ್ಕೊಂಡು ಬಂದು ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲೂ ಅಷ್ಟು ಅನಿಸ್ಲಿಲ್ಲ, ನಮ್ಮ ತಂದೆ ತಾಯಿ ಕಾಲದಲ್ಲೂ ಅಷ್ಟು ಅನಿಸ್ಲಿಲ್ಲ. ಯಾಕೆಂದರೆ ಕೃಷಿಗೆ ಕೆಲಸಕ್ಕೆ ಜನ ಬರ್ತಿದ್ರು, ನಾವೇ ನೀವು ಬರೋದು ಬೇಡ, ಇಷ್ಟೆಲ್ಲ ಜನ ಬಂದರೆ ನಮ್ಗೆ ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳುವಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಗೊತ್ತಾಗ್ತಾ ಇದೆ ನಮಗೆ, ಒಂದು ಜನರಿಗೆ ನಾವು ಎಷ್ಟು ಕಷ್ಟಪಡಬೇಕಾಗಿದೆ ಕೃಷಿಗೆ ಅಂತ. ಯಾಕಂದರೆ ಇವತ್ತು ಜನ ಸಿಗ್ತಾ ಇಲ್ಲ, ನಮ್ಮ ತಂದೆ ತಾಯಿ ಕಾಲದಲ್ಲಿ ಜನ ಸಿಗ್ತಾ ಇದ್ರು, ಸಂಬಳಕ್ಕೆ ತಕ್ಕ ಹೋಗ್ತಿದ್ರು. ಅವತ್ತು ಕೃಷಿಗೆ ಒಂದು ಬೆಲೆ ಹೇಳುವಂಥದ್ದು ಬಹಳ ಕಡಿಮೆ ಇತ್ತು, ಹಾಗಾಗಿ ಅದಕ್ಕೆ ಜನರ ಹೆಚ್ಚು ಒಲವು ಇರಲಿಲ್ಲ. ಇವತ್ತು ನಾವು ಕೃಷಿಯಲ್ಲಿ ಒಲವನ್ನು ಹೆಚ್ಚಿಗೆ ಕಾಣ್ತಾ ಇದ್ದೇವೆ. ಯಾಕೆ ಕೇಳಿದ್ರೆ ಅದರಲ್ಲಿ ಬಹಳಷ್ಟು ಉಪಯೋಗಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಕೃಷಿ ಕೂಡ ನಮಗೆ ಒಂದು ಲಾಭದಾಯಕ, ನಮ್ಮ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನಿಸಿದೆ ಈಗ. ಹೌದು ಸರ್. ಯಾಕೆ ಕೇಳಿದ್ರೆ ನಾವು ಹಿಂದೆ ಕೃಷಿ ಮಾಡ್ತಾ ಇರುವಾಗ ಅಲ್ಲಿ ಲೇಬರ್ ಕೊರತೆ ಇರಲಿಲ್ಲ ಸರಿ, ಆದರೆ ಆ ಲೇಬರ್ ಕೊರತೆ ಇಲ್ಲದಾಗ ಇನ್ಕಮ್ ಬಹಳ ಕಡಿಮೆ ಇತ್ತು, ಅಂದರೆ ಆದಾಯ ಬಹಳ ಕಡಿಮೆ ಇತ್ತು ನಮಗೆ. ಆ ಆದಾಯ ಕಡಿಮೆ ಇದ್ದಾಗ ನಮಗೆ ಕೃಷಿ ಮಾಡಲಿಕ್ಕೆ ಏನೋ ಅಂದ್ರೆ ಹಿಂದಿನಿಂದ ಮಾಡಿದ್ದು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಅದೇ ಇದರಲ್ಲೇ ಮಾಡ್ತಾ ಬಂದ್ವಿ. ಆದರೆ ಮುಂದೆ ಬಂದಾಗೆ ನಮಗೆ ಯಾಂತ್ರಿಕ ಕೃಷಿಗಳನ್ನು ಮಾಡಬೇಕು, ಯಂತ್ರಗಳನ್ನು ಉಪಯೋಗಿಸಿ ಹೆಚ್ಚು ಲಾಭ ತಗೊಳ್ಬೇಕು ಹೇಳುವಂಥ ಒಂದು ಮನಸ್ಸು ಅಥವಾ ಈ ನಮ್ಮ ಏನು ಇದರಲ್ಲಿ ಕಾಣಿಸ್ತಾ ಇತ್ತು. ಯಾಕೆಂದರೆ ಟಿವಿಲಿ ನೋಡ್ತೇವೆ, ಮಾಧ್ಯಮಗಳಲ್ಲಿ ಓದ್ತೇವೆ, ನಾವು ಕೂಡ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಆ ಕೃಷಿಯನ್ನು ಯಾಂತ್ರೀಕರಣದತ್ತ ಚಿತ್ತ ಮಾಡಿದ್ವಿ. ಎಷ್ಟು ಎಕರೆ ಇದೆ ನಿಮ್ದು, ಏನೇನು ಬೆಳೆಗಳು? ಸರ್, ನಮ್ದು ಮೂಲತಃ 3 ಎಕರೆ ಇದೆ. ಅದರಲ್ಲಿ 2 ಎಕರೆ ನಾವು ಭತ್ತ ಶೇಂಗಾ ಇದನ್ನು ಮಾಡ್ತಾ ಇದ್ದೀವಿ. 1 ಎಕರೆನ ನಾವು ಅದು ಗೇರು ಗಿಡ ಆಗಿತ್ತು, ಅದನ್ನು ಉಪಯೋಗಿಸ್ಕೊಂತ ಅದನ್ನು ನಾವು ತೋಟಕ್ಕೆ ಮರ್ಜ್ ಮಾಡ್ತಾ ಹೋದ್ವಿ. ಇವತ್ತು ತೆಂಗು ಮತ್ತು ಅಡಿಕೆಯನ್ನು ಅಲ್ಲಿ ಬೆಳೀತಾ ಇದ್ದೇವೆ. ಕಾಳುಮೆಣಸು, ಜಾಯಿಕಾಯಿ ಮತ್ತು ವೀಳ್ಯದೆಲೆ, ಕಾಳುಮೆಣಸು ಇವನ್ನೆಲ್ಲ ಬೆಳೀತಾ ಇದ್ದೇವೆ. ಆ ತೋಟ ಬೆಳೀತಾ ಬೆಳೀತಾ ನಮಗೆ ತೋಟದಲ್ಲೂ ಕೂಡ ಜೇನು ಬರುವುದನ್ನು ಕಂಡು, ಹಾಂ, ನಾವು ಇದನ್ನು ಯಾಕೆ ಸಾಕಬಾರ್ದು, ಇದು ಏನೋ ಒಂದು ಹುಮ್ಮಸ್ಸಿಗೆ ಒಂದು ಇರಲಿ ಅಂತ ಒಂದು ಬಂದಂತ ಗೂಡನ್ನು ನಾವು ಪೆಟ್ಟಿಗೆಲಿಟ್ಟು ಸಾಕಲಿಕ್ಕೆ ಹೊರಟ್ವಿ. ಅವತ್ತು ಆ ಸಾಕಲಿಕ್ಕೆ ಹೊರಟ ಪ್ರಯತ್ನ ನಮ್ಮ ಅಣ್ಣವರು ಇದಕ್ಕೆ ನಮಗೆ ಮಾರ್ಗದೀಪ, ಯಾಕಂದ್ರೆ ಅವರೇ ಇದನ್ನು ನಮಗೆ ಕಲಿಸಿದ್ದು. ಇವತ್ತು ನಾವು 4 ಜನನು ಕೂಡ ಈ ಒಂದು ಜೇನು ಕೃಷಿಯಲ್ಲಿ ತೊಡಗಿಕೊಂಡಿದ್ದೇವೆ. ಎಲ್ಲರೂ ಒಂದು 2-3 ಪೆಟ್ಟಿಗೆನ ಮೇಂಟೈನ್ ಮಾಡ್ಕೊಳ್ತಾ ಇವತ್ತು 6-8 ಪೆಟ್ಟಿಗೆನ ನಾವು ನಡೆಸ್ತಾ ಇದ್ದೇವೆ. ಹೇಗೆ ಅನುಕೂಲ ಆಯ್ತು ಅದು? ಜೇನು ಒಂದು ರೀತಿಯಲ್ಲಿ ನಮ್ಮ ಬೆಳೆಯನ್ನೇ ಡಬಲ್ ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ ಆ ಜೇನು ಹುಳ ಅವು ಪರಾಗಸ್ಪರ್ಶಗಳಿಂದ ನಮ್ಮಲ್ಲಿ ಬೆಳೆನೂ ಕೂಡ ಹೆಚ್ಚಾಗ್ತಾ ಇದೆ, ಮತ್ತೆ ಈ ಉತ್ಪನ್ನನು ಕೂಡ ಹೆಚ್ಚಾಯಿತು. ಯಾಕೆ ಕೇಳಿದ್ರೆ ನಮಗೆ ತುಪ್ಪ, ಜೇನುತುಪ್ಪ ಸಿಗುವಂಥದ್ದು, ಜೇನುತುಪ್ಪದಲ್ಲಿ ಮಾರ್ಕೆಟ್ನಲ್ಲಿ ತುಂಬ ಬೇಡಿಕೆ ಸಿಗ್ತಾ ಇತ್ತು. ನಾವು ಇವತ್ತು ಮಾರ್ಕೆಟ್ಗೆ ಹೋಗುವುದೇ ಬೇಡ. ಉದಾಹರಣೆಗೆ ಜೇನುತುಪ್ಪ ಮನೆಯಲ್ಲಿ ಇದೆ ಅಂದರೆ ಅವ್ರು ಹುಡ್ಕೊಂಡು ಬಂದು ನಮ್ಮನ್ನ ಭೇಟಿಯಾಗಿ ಜೇನುತುಪ್ಪ ಹಿಡಿದಷ್ಟಕ್ಕೆ ತಗೋಗ್ತಾ ಇದ್ದಾರೆ. ಇದು ನಮ್ಮ ಆದಾಯವನ್ನ ಒಂದು ರೀತಿಯಲ್ಲಿ ಹೆಚ್ಚು ಮಾಡ್ತಾ ಈ ಕಡೆಗೆ ಹೈನುಗಾರಿಕೆ, ಆ ಕಡೆಗೆ ಜೇನು, ಇದು ಎರಡು ನಮ್ಮ ಕುಟುಂಬದಲ್ಲಿ ನಿರಂತರವಾಗಿ ನಡೀತಾ ಬರ್ತಾ ಇದೆ ಸರ್. ನಮ್ಮ ಅಜ್ಜನ ಕಾಲದಲ್ಲಿ, ತಂದೆ ಕಾಲದಲ್ಲಿ, ಇವತ್ತು ನಮ್ಮ ಕಾಲದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಮಾಡ್ತಾರೆ ಹೇಳುವಂತ ಭರವಸೆ ಇದೆ. ಯಾಕಂದ್ರೆ ಅದಕ್ಕೆ ಅವರು ಕೂಡ ಒಲವು ತೋರಿಸ್ತಾ ಇದ್ದಾರೆ, ಸಾಥ್ ನೀಡ್ತಾ ಇದ್ದಾರೆ. ಒಟ್ಟಿಗೆ ನಾವು ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ 14 ಜನ ಮೆಂಬರ್ ಇದ್ದೇವೆ. ಎಲ್ಲರೂ ಕೂಡ ಆ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬಾ ನೆರವಾಗ್ತಾ ಇದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಹೆಂಗಸರಿರಲಿ, ಹುಡುಗರಿರಲಿ, ಎಲ್ಲರೂ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ಕೃಷಿ ಒಂದು ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿದ್ರೆ ಕೂಡು ಕುಟುಂಬ ಇರಬೇಕು, ಅಲ್ಲಿ ಎಲ್ಲರೂ ಸೋಮನಸ್ಸಿನಿಂದ ಅಲ್ಲಿ ಕೆಲಸ ಮಾಡಬೇಕು. ಅವತ್ತು ಕೃಷಿ ಒಳ್ಳೆ ಲಾಭದಾಯಕವಾಗಿ ನಡೀತದೆ. ಇಲ್ಲಂತ ಹೇಳಿದ್ರೆ ಕೃಷಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲೇಬರ್ದು ತುಂಬಾ ಪ್ರಾಬ್ಲಮ್ ಇದೆ, ಎಲ್ಲೂ ಸಿಗ್ತಾ ಇಲ್ಲ ಜನ ಕೆಲಸಕ್ಕೆ. ಯಾಂತ್ರೀಕರಣ ಇದೆ ಹೌದು, ಆದರೂ ಕೂಡ ನಮ್ಮ ಈ ಒಂದು ಕೂಡು ಕುಟುಂಬ ಅತಿ ಅವಶ್ಯಕ ಕೃಷಿಗೆ ಹೇಳುವಂತದ್ದು ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಅಜೋಲಾ ಅದ್ರ ಬಗ್ಗೆ ಹೇಳಿ, ಏನೇನು ಮಾಡ್ತಾ ಇದ್ರಿ? ಈ ನಾವು ಫಸ್ಟಿಗೆ ಯಾಂತ್ರೀಕರಣಕ್ಕೆ ಯಾಕೆ ಬಂದು ಹೇಳುವಂತದ್ನ ಹೇಳ್ತೇನೆ ಸರ್. ಯಾಂತ್ರೀಕರಣ ಇವತ್ತು ಲೇಬರ್ ತೊಂದರೆಯಿಂದ ನಾವು ಭತ್ತ ಬೇಸಾಯ ಹೆಚ್ಚಾಗಿ ಮಾಡ್ತಾ ಇದ್ದೇವೆ 2 ಎಕರೆ. ಅದರಲ್ಲೂ ಪಾಲಿಗೆ ಲೀಸ್ಗೆ ಅಂತ ತಕೊಂಡು ಅಲ್ಲೂ ಒಂದು 1.5 ಎಕರೆ ತಗೊಂಡು ಮಾಡ್ತಾ ಇದ್ದೇವೆ. ಒಟ್ಟಿಗೆ ನಾವು ಒಂದು ವರ್ಷಕ್ಕೆ 3.5 ಎಕರೆನ ನಾವು ಭತ್ತ ಬೆಳೀತಾ ಇದ್ದೇವೆ. ನಮ್ದು 2 ಎಕರೆ, ಒಂದು ಲೀಸ್ಗೆ ತಗೊಂಡಂಥದ್ದು 1.5 ಎಕರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಲೇಬರ್ನ ತಂದು ಇವತ್ತು ನಾಟಿ ಹಚ್ಚಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಯಾಂತ್ರೀಕರಣದತ್ತ ಚಿತ್ತ ನಾವು ಮಾಡಿದಾಗ ನಾವೇ ಸ್ವತಃ ಒಂದು ಕುಬೋಟ ನಾಟಿ ಯಂತ್ರವನ್ನು ಖರೀದಿ ಮಾಡಿದ್ವಿ. ಅದು ಸರ್ಕಾರದ ಒಂದು 90,000 ರೂಪಾಯಿ ಸಹಾಯಧನ ಕೂಡ ಪಡ್ಕೊಂಡಿದ್ವಿ. ಇವತ್ತು ಆ ಯಂತ್ರದಿಂದ ನಮ್ಮ ಕೆಲಸ ಲೇಬರ್ನಲ್ಲಿ 21 ದಿವಸದ ಕೆಲಸ ಆಗಿತ್ತು. ಇವತ್ತು ನಾವು ಒಂದೇ ದಿವಸದಲ್ಲಿ ನಮ್ಮ ಕೆಲಸನ ಮುಗಿಸ್ಕೊಳ್ತಾ ಇದ್ದೇವೆ. ಯಾಂತ್ರೀಕರಣದಲ್ಲಿ ಎಷ್ಟು ಬದಲಾವಣೆ ಆಯಿತು ಅಂದರೆ, ನಾವು 21 ದಿವಸ ಮಾಡುವಂಥ ಕೆಲಸನ ಇವತ್ತು 1 ದಿವಸದಲ್ಲಿ ಮಾಡ್ಕೊಂಡು ಉಳಿದ 20 ದಿವಸವನ್ನು ನಾವು ನಮ್ಮ ಯಂತ್ರವನ್ನು ತಗೊಂಡು ನಾವು ಹೊರಗಡೆಗೆ ಎಲ್ಲ ಬಾಡಿಗೆಗೆ ಹೋಗ್ತಾ ಇದ್ದೇವೆ. ನರ್ಸರಿ ಕೂಡ ನಾವೇ ಮಾಡ್ತಾ ಇದ್ದೇವೆ. ಭತ್ತದ ಸಸಿನ ನಾವೇ ನರ್ಸರಿಯನ್ನು ರೆಡಿ ಮಾಡ್ಕೊಂಡು ಅದು ಗದ್ದೆಯಲ್ಲಿ ಹೋಗಿ ಅವರಿಗೆ ನಾಟಿ ಹಚ್ಚಿಕೊಟ್ಟು ಬರ್ತೇವೆ. ಅದಕ್ಕೆ ನಮ್ಮ ಮಜೂರಿಯನ್ನು ಅವ್ರು ಕೊಡ್ತಾರೆ, ಅದನ್ನು ನಾವು ತಗೊಳ್ತೇವೆ. ಭತ್ತದಲ್ಲಿ ಆ ಯಾಂತ್ರೀಕರಣ ಬಂದಾಗ ಒಂದು ಸಮಸ್ಯೆ ಬಂತು. ಏನು, ಅಲ್ಲಿ ತುಂಬ ಸಸಿ ಅಂತರ ಜಾಸ್ತಿ ಇರ್ತದೆ, ಒಂದು ಸಾಲಿನಿಂದ ಒಂದು ಸಾಲಿಗೆ. ಅಲ್ಲಿ ಕಳೆ ಬರ್ತದೆ, ಭಾಳ ಬೆಳಕು ಗಾಳಿ ಓಡಾಡಿದ ತಕ್ಷಣ ಅಲ್ಲಿ ಕಳೆ ಬಂದು ಭತ್ತ ಸಸಿ ತೊಂದರೆ ಆಗ್ತದೆ ಅಂತ. ಆವಾಗ ನಾವು ಕಂಡುಕೊಂಡ್ವಿ, ಅಜೋಲಾ ಹೇಳುವಂತ ಒಂದು ಈ ಪಾಚಿ ಸಸ್ಯವನ್ನ ಆ ಗದ್ದೆಯಲ್ಲಿ ನಾಟಿ ಮಾಡಿದ ಒಂದು 4-5 ದಿವಸಕ್ಕೆ ಹೊತ್ತಾಕಿದಾಗ ಅದು ಇಡೀ ನಮ್ಮ ಗದ್ದೆಯನ್ನು ವ್ಯಾಪಿಸ್ಕೊಳ್ತದೆ. ಈ ಭೂಮಿಯಲ್ಲಿ ಏನು ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನ ಅದು ಹೇಳ್ಕೊಂಡು ಸಸಿಗೆ ಕೊಡ್ತದೆ. ಇನ್ನೊಂದು ಕಳೆ ಎಲ್ಲೂ ಬರಲಿಕ್ಕೆ ಅವಕಾಶನೇ ಕೊಡುವುದಿಲ್ಲ. ಇಡೀ ಗದ್ದೆ ತುಂಬ ಅದು ಹಚ್ಕೊಂಡು ತುಂಬ ಹಸಿರಾಗಿ ಭಾಳ ಚೆಂದ ಕಾಣ್ತದೆ. ಮತ್ತು ನಮ್ಮ ಈ ಕಳೆ ಬರುವಂಥ ಇದು ಪ್ರಮಾಣವನ್ನು ತುಂಬ ಕಡಿಮೆ ಮಾಡಿ ಇವತ್ತು ನಮ್ಮಲ್ಲಿ ಭಾಳಷ್ಟು ಜನ ಅದಕ್ಕೆ ಒತ್ತು ಕೊಟ್ಟು ಅದನ್ನು ಎಲ್ಲರೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಕೃಷಿಯಲ್ಲಿ ಆ ಅಜೋಲ ಹೇಳುವಂಥದ್ದು ಸ್ವಲ್ಪ ನಮ್ಮ ಒಂದು ಉಪಯೋಗಿ ಸಸ್ಯ ಪಾಚಿಯಾಗಿದೆ. ಅದು ಎಷ್ಟು ಹಾಕ್ತೀರಿ ಒಂದು ಎಕರೆಗೆ? ಒಂದು ಎಕರೆಗೆ ಸರ್ ಸಾಧಾರಣ ಏನಿಲ್ಲ ಅಂತ ಹೇಳಿದ್ರು ಒಂದು 5 ಕೆಜಿ ಆಗ್ಬೋದು ಅಷ್ಟೇ ಸಾಕು. 5 ಕೆಜಿ ಹಾಕಿದ್ರೆ ಅದು ಒಂದು ಸ್ಪೂನ್ ಹಾಕಿದ್ರೆ ಹೆಚ್ಚು ಕಡಿಮೆ ಒಂದು ವಾರದಲ್ಲಿ ಸಾಧಾರಣ ಒಂದು 6 ಸ್ಪೂನ್ ಆಗ್ಬೋದು. ಒಂದು ವಾರದಲ್ಲಿ ಒಂದೇ ಸ್ಪೂನ್ 6 ಪಟ್ಟು ಅಂದ್ರೆ ಇಂಪ್ರೂವ್ ಆಗ್ತಾ ಹೋಗ್ತದೆ. ಅದು ಆ ಪಾಚಿ ಏನಾಗದೆ ನೀರಲ್ಲಿ ತನ್ನಂತಾನೆ ಬೆಳೀತಾ ಹೋಗ್ತದೆ. ಅದರಿಂದ ಯಾವುದೇ ಇಫೆಕ್ಟ್ ಇಲ್ಲ ಸಸ್ಯಕ್ಕೂ ಕೂಡ ಮತ್ತು ನಮ್ಮ ಗದ್ದೆಗೂ ಕೂಡ. ಅದು ಒಂದು ರೀತಿಯಲ್ಲಿ ಗೊಬ್ಬರನೇ ಆಗೋಗ್ತದೆ ನಂತರ ಕ್ರಮೇಣ. ಹಾಗಾಗಿ ಅದನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದೇವೆ. ಇನ್ನು ಎರೆಹುಳು ಇದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆ ಕೇಳಿದ್ರೆ ನಮ್ಗೆ ನರ್ಸರಿಯಲ್ಲಿ ಭತ್ತದ ಸಸಿ ನರ್ಸರಿಯಲ್ಲಿ ಎರೆಹುಳು ಅತಿ ಅವಶ್ಯ. ಎರೆಹುಳು ಗೊಬ್ಬರ ಇವತ್ತು ನಮಗೆ ಬಹಳ ಅನುಕೂಲ ಆಗ್ತಾ ಇದೆ. ಈ ಅಜೋಲ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಏನಂತ ಅಂದ್ರೆ ಅದು ನೀರಿದ್ದಾಗ ಮಾತ್ರ ಬೆಳೆಯುತ್ತೆ, ನೀರು ಇರುವ ಹಾಗೆ ನೋಡ್ಕೋಬೇಕ? ಇಲ್ಲ ಸರ್, ಅದು ಈಗ ನಾವು ಬೆಳೆಸುವಾಗ ಸಣ್ಣ ಒಂದು 10 ಇಂಚ್ ಆಳದ ಒಂದು ಫೌಂಡ್ ಮಾಡ್ಕೊಂಡು ನೀರಲ್ಲಿ ಅದನ್ನ ಸ್ವಲ್ಪ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕೊಂಡು ಬೆಳಿತೇವೆ. ಆದ್ರೆ ಗದ್ದೆಲ್ ಬಿಟ್ಟಾಗ ಏನಾಗ್ತದೆ ಅಂತ ಹೇಳೋದು ಒಂದು ಪ್ರಶ್ನೆ. ಗದ್ದೆಲ್ ಬಿಟ್ಟಾಗ ನೀರು ಜಾಸ್ತಿ ಇದ್ದಾಗ ಅದು ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆವರೆಗೆ ಹರಡ್ತಾ ಹೋಗ್ತದೆ. ಎಲ್ಲ ಗದ್ದೆಲ್ಲೂ ಅದು ತನ್ನಂತಾನೆ ಹುಟ್ಕೊಂಡ್ ಬಿಡ್ತದೆ, ನಾವು ಎಲ್ಲೂ ಹಾಕೋ ಅವಶ್ಯಕತೆ ಇರುವುದಿಲ್ಲ. ಅಕಸ್ಮಾತ್ ನೀರು ಕಡಿಮೆ ಆಗೋಯ್ತು, ಅದು ಭೂಮಿಗೆ ಅಂಟುಕೊಂಡು ಮಣ್ಣಿಗೆ ನಿಧಾನವಾಗಿ ಅಲ್ಲೇ ಚೇತರಿಸ್ಕೊಳ್ತಾ ಅಲ್ಲೇ ಬೆಳೀತಾ ಇರ್ತದೆ. ಭೂಮಿ ತಂಪಿದ್ರೆ ಸಾಕು, ನೀರೇ ಬೇಕು ಹೇಳಿಲ್ಲ ಸರ್. ಆ ಭೂಮಿ ತಂಪನ್ನು ಹೀರ್ಕೊಂಡು ಗಿಡಕ್ಕೂ ಕೂಡ ಸಾರಜನಕ ಒದಗಿಸ್ಕೊಳ್ತಾ ತಾನು ಕೂಡ ಬೆಳೀತಾನೆ. ಅಲ್ಲೇ ಕ್ರಮೇಣ ಅದರ ಒಂದು ಲಾಸ್ಟ್ ಅಂತ್ಯದಲ್ಲಿ ಗೊಬ್ಬರ ಆಗಿ ಭೂಮಿಗೆ ಸೇರ್ಕೊಳ್ಳುತ್ತೆ. ಹಾಗ ಅಜೋಲ ಹಾಕಿರೋದ್ರಿಂದ ಇಳುವರಿಯಲ್ಲಿ ಏನಾದರೂ ಹೆಚ್ಚಾಗುತ್ತೆ? ಹೌದು ಸರ್, ಇದು ನಿಜ. ಯಾಕಂದ್ರೆ ಅಜೋಲ ಹಾಕಿದಾಗ ನಮ್ಗೆ ಅದ್ರ ಗೊತ್ತಾಯ್ತು ಇದರಲ್ಲೂ ಕೂಡ ಇಳುವರಿ ನಮಗೆ ಸಿಗ್ತದೆ ಅಂತ. ಯಾಕಂದ್ರೆ ನಾವು ಫಸ್ಟ್ಗೆ ಅಜೋಲದ ಬಗ್ಗೆ ಒಲವು ಇಲ್ಲ, ಅದ್ರ ನೋಡ್ಲು ಇರಲ್ಲ. ಕೊನೆಗೆ ಈಗ ಪ್ರವಾಸಕ್ಕೆ ಅಧ್ಯಯನಕ್ಕೆ ಹೊರಗಡೆಗೆ ಹೋದಾಗ ಅದನ್ನು ನೋಡಿ ನಾವು ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಆ ಮಾಡಿದ ವರ್ಷದಲ್ಲೇ ನಮ್ಗೆ ಅದು ಗೊತ್ತಾಯ್ತು. ಅದನ್ನು ಉಪಯೋಗಿಸೋದ್ರಿಂದ ನಮಗೆ ನಮಗೆ ಒಂದು ಎಕರೆಯಲ್ಲಿ ಏನೋ ಒಂದು 10 ಕೆಜಿ 20 ಕೆಜಿ ಹೆಚ್ಚಿಗೆ ಬರ್ತದೆ ಅಂತ ಹೇಳುವಂಥದ್ದು. ಇವತ್ತು ಅದರಿಂದ ನಾವು ಗೊಬ್ಬರ ಕಡಿಮೆ ಕೊಟ್ಟರು ನಡೀತದೆ, ಆ ಗೊಬ್ಬರ ನಮ್ಮನ್ನು ಕಾಪಾಡ್ತದೆ ಅಂತ. ಹಾಗಾಗಿ ಅದು ನೈಸರ್ಗಿಕವಾಗಿ ನಮಗೆ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಕೊಡುತ್ತೆ, ಮತ್ತು ಯಾವುದೇ ಹಾನಿ ಇಲ್ಲ, ಅದನ್ನು ಮೇವಾಗಿ ಕೂಡ ಬಳಸ್ಕೋಬಹುದು. ಹೌದು ಸರ್, ನಮ್ಗೆ ಈಗ ಗದ್ದೆ ಮುಗಿದ ನಂತರ ನಾವೇನ್ ಮಾಡ್ತೀವಿ, ಈ ತೊಟ್ಟಿಯಲ್ಲಿ ಬೆಳೆದಂತದ್ದನ್ನ ಈ ಅಜೋಲವನ್ನ ಪ್ರತಿ ದಿನನೂ ಅದನ್ನ ಒಂದು ಬಕೆಟ್ನಲ್ಲಿ ಒಂದು ಬಕೆಟ್ ಆಗುವಷ್ಟು ಆರಿಸಿ ತಗೊಬಂದು ಒಂದು ಟಬ್ಬಲ್ಲಿ ಹಾಕಿ ಒಂದು 2-3 ಸಲ ಅದನ್ನ ನೀರಲ್ಲಿ ತೊಳಿತೇವೆ. ಯಾಕೆಂದ್ರೆ ನಾವು ನಿಂತ ನೀರಲ್ಲಿ ಅದನ್ನು ಬೆಳೆಸೋದ್ರಿಂದ ಅದರಲ್ಲಿ ಸ್ಮೆಲ್ ಇರ್ತದೆ, ಗೊಬ್ಬರದ ವಾಸನೆ ಇರ್ತದೆ, ಅದು ದನ ತಿನ್ಲಿಕ್ಕೆ ಇಷ್ಟಪಡುವುದಿಲ್ಲ. ಅದಕ್ಕಾಗಿ ಒಂದು 2-3 ನೀರಲ್ಲಿ ವಾಶ್ ಮಾಡಿ ಆ ನಂತರ ದಾಣಿಯಲ್ಲಿ ನಾವು ಅಥವಾ ಈ ಮುಗುಳಕ್ಕಿಯಲ್ಲಿ ಅದನ್ನ ಮಿಕ್ಸ್ ಮಾಡಿ ಎಮ್ಮೆಗೆ ಆಕಳಿಗೆಲ್ಲ ತಿನ್ಲಿಕ್ಕೆ ಕೊಡ್ತೇವೆ. ಇದರಿಂದ ಆ ಎಮ್ಮೆಗೆ ಹಾಲು ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಆಗುದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ. ಅದರ ಫಿಟ್ನೆಸ್ ಏನಿದೆ ಈ ಆ ಹಾಲಲ್ಲಿ ಈ ತೇವಾಂಶ ತೈಲದ ಅಂಶಗಳು ಹೆಚ್ಚಾಗುತ್ತೆ, ತುಪ್ಪ ಬೆಣ್ಣೆ ಇಂಥದ್ದು ಸ್ವಲ್ಪ ಜಡ್ಡಿನಂಶ ಜಾಸ್ತಿ ಆಗುತ್ತೆ. ಎಮ್ಮೆ ಅಥವಾ ದನನು ಕೂಡ ಮೈಯಲ್ಲಿ ಸಂಪಾಗಿರ್ತದೆ. ಯಾವುದು ನಾವು ಹಸಿ ಹಾಕ್ಲಿಲ್ಲ ಆದ್ರೂ ನಡೀತದೆ, ಒಣ ಹುಲ್ಲಲ್ಲೇ ಇದನ್ನು ಕೊಟ್ಟು ನಾವು ಬೆಳೆಸಬಹುದು. ಈ ತುಂಬಾ ಜನ ಹೈನುಗಾರಿಕೆ ಮಾಡ್ಬೇಕಾದ್ರೆ ಹಸಿ ಮೇವೆ ಬೇಕು ಅಂತಾರೆ. ನಾವಿಲ್ಲಿ ಹಸಿ ಮೇವೆ ಬೆಳೆಸ್ತಾ ಇಲ್ಲ, ಎಲ್ಲೋ ಒಂದ್ ಸ್ವಲ್ಪ ಗದ್ದೆಲ್ಲಿ ಇದ್ದ ತಂದ್ರೆ ಹಾಕಿದ್ರೆ ಬಿಟ್ರೆ ಅಜೋಲದಿಂದಲೇ ನಾವು ಅದನ್ನ ಮೇಂಟೈನ್ ಮಾಡ್ತಾ ಇದ್ದೇವೆ. ಹೌದು, 2 ಎಮ್ಮೆ ಆಕಳು ಕರ ಎಲ್ಲಾನು ಇವತ್ತು ಅದರಲ್ಲೇ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಇವು ಕುರಿ ಆಡು ಅವು ಕೂಡ ತಿನ್ಬಹುದು ಇದನ್ನ? ಹೌದು ಸರ್, ಕುರಿ ಆಡು ಕೋಳಿ ಕೂಡ ತಿಂತದೆ. ಕೋಳಿ ಸಾಕಿದ್ವಿ ಒಂದು 5 ವರ್ಷದ ಹಿಂದ್ಗಡೆಗೆ, ಕೋಳಿ ಫಾರ್ಮ್ ಕೂಡ ಇದೆ, ಅದರಲ್ಲೂ ಕೂಡ ಕೋಳಿ ಬಿಟ್ಟಿದ್ವಿ. ಆವಾಗ ಅದಕ್ಕೆ ಕೊಟ್ಟು ನೋಡಿದ್ವಿ, ಅದು ಕೂಡ ತಿಂತ ತುಂಬಾ ಇಷ್ಟಪಟ್ಟು ತಿಂತದೆ. ಫೀಡಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿ ತಿಂತದೆ. ಎರೆ ಗೊಬ್ಬರ ನೋಡಿದ್ವಿ, ಬಹಳ ಚಂದ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಮತ್ತೆ ಅದಕ್ಕೆ ಮೂಲವಾಗಿ ಒಂದೆರಡು ದನ ಇದ್ದವರು ಮಾತ್ರ ಮಾಡಕ್ ಸಾಧ್ಯ ಹಂಗನ್ಸುತ್ತೋ ಹೇಗೆ? ಇಲ್ಲ ಸರ್, ಇವತ್ತು ಎರೆ ಗೊಬ್ಬರ ಮಾಡುವಾಗ ಮೂಲತಃ ಅವರು ಒಂದು ದನನಾದ್ರೂ ಮನೇಲಿ ಇರಬೇಕು, ಬಹಳ ದನ ಬೇಕು ಇಲ್ಲ. ಒಂದು ದನ ಆದರೂ ಬೇಕು. ಯಾಕೆಂದ್ರೆ ಎರೆ ಗೊಬ್ಬರ ಮಾಡುವಾಗ ಎಲೆ ದರಕು ಹೊಟ್ಟು ಏನಿದೆ ಅದಕ್ಕೆ ಸಗಣಿ ನೀರನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಆ ಸಗಣಿ ನೀರನ್ನ ಸಿಂಪಡಣೆ ಮಾಡಿದ್ರೆ ಸಾಕು, ಸಗಣಿ ಬೇಕು ಕೊಳ್ಳಿಲ್ಲ. ಆ ಸಗಣಿ ನೀರನ್ನು ಸಿಂಪಡಣೆ ಮಾಡಿ ಅದು ಒಂದು 15-20 ದಿವಸ ಅದನ್ನು ಕೊಳಿಸಿ ಅದು ಗೊಬ್ಬರದ ಟೈಪ್ ಬಂದಾಗ ಅದನ್ನು ತಕ್ಕೋಗಿ ಟಾಕಿಲಿ ಹಾಕ್ತೇವೆ. ನಾವು ಟಾಕಿಲಿ ಹಾಕಿದ ನಂತರ ಅದಕ್ಕೆ ಗೊಬ್ಬರದ ರಾಡಿ ನೀರನ್ನು ಹಾಕ್ತಾ ಹಾಕ್ತಾ ಒಂದೊಂದೇ ಸ್ಟೆಪ್ ಹಾಕ್ತಾ ಹೋಗ್ತೇವೆ. ಇಡೀ ಟಾಕಿನ ತುಂಬಿದ ನಂತರ ಅದರಲ್ಲಿ ಉಷ್ಣ ಇದೆಯಾ ಅಂತ ಚೆಕ್ ಮಾಡಬೇಕು. ಫಸ್ಟಿಗೆ ಬಿಸಿ ಇದೆಯಾ ಅಂತ ಕೈ ಒಳಗಡೆ ಹಾಕಿದಾಗ ನಮಗೆ ಸ್ಪರ್ಶ ಆಗದಾಗ ಗೊತ್ತಾಗುತ್ತೆ ಇದರಲ್ಲಿ ಬಿಸಿ ಇದೆಯಾ ಇಲ್ವಾ ಅಂತ. ಏಕದಮ್ ತಂಡು ಕೂಲಾದ ವಾತಾವರಣ ಇರ್ತದೆ ಆ ಟೈಮಲ್ಲಿ ನಾವು ಅದಕ್ಕೆ ಎರೆಹುಳನ್ನು ಬಿಡ್ತೇವೆ. ಎರೆಹುಳು ಬಿಟ್ಟು ವಾರದಲ್ಲಿ 4 ದಿವಸ ಸ್ವಲ್ಪ ಒಂದು 2 ತಂಬಿಗೆ ನೀರನ್ನು ಸ್ಪ್ರೇ ಕೊಡ್ತಾ ಇರ್ತೇವೆ. ಅದು ಕ್ರಮೇಣ ಅದರ ಕೆಲಸ ಮಾಡ್ತಾ ಇರ್ತದೆ. ನಾವು ಆ ನಂತರ ಗೊಬ್ಬರನ ಎಷ್ಟು ದಿನ ಬೇಕು? ಗೊಬ್ಬರ ಒಂದು 15x3 ಈ ಒಂದು ಟಾಕಿ ಒಂದು ಸಲ ಗೊಬ್ಬರ ತೆಗಿಬೇಕಾದ್ರೆ 3 ತಿಂಗಳ ಹೋಗುತ್ತದೆ. 3 ತಿಂಗಳಲ್ಲಿ ನಾವು ಸ್ಟೆಪ್ ಸ್ಟೆಪ್ ಗೊಬ್ಬರ ತೆಗಿತಾ ಹೋಗ್ಬೇಕು. ಯಾಕಂದ್ರೆ ಒಂದು 15-20 ದಿವಸ ಗೊಬ್ಬರ ರೆಡಿ ಆಗ್ತದೆ. ಅದನ್ನ ಸ್ಟೆಪ್ ಎಷ್ಟು ಬರ್ತದೆ ಅಷ್ಟು ಮೇಲಿಂದ ತೆಗಿತಾ ಹೋಗ್ಬೇಕು. ಮೇಲ್ಗಡೆ ಗೊಬ್ಬರ ಆಗ್ತಾ ಉಳಿತದೆ, ಕೆಳಗಡೆದು ಅದು ಕ್ರಮೇಣ ಕೆಳಗೋಗಿ ತಿಂತಾ ತಿಂತಾ ತಿಂತ ಲಾಸ್ಟ್ ವರೆಗೆ 3 ತಿಂಗಳಲ್ಲಿ ನಮ್ಗೆ ಒಂದು 6 ಕ್ವಿಂಟಲ್ ಗೊಬ್ಬರ ಸಿಗ್ತದೆ ಸರ್, ಒಂದು ತೊಟ್ಟಿಯಲ್ಲಿ 15x3 ಅಂತದ 2 ತೊಟ್ಟಿ ಮಾಡ್ಕೊಂಡು ನಾವು ಒಂದು 3 ತಿಂಗಳಲ್ಲಿ 12 ಕ್ವಿಂಟಲ್ ಗೊಬ್ಬರನ ತೆಗಿಬಹುದು. ತುಂಬಾ ದೊಡ್ಡ ಆದಾಯನೂ ಕೂಡ ಅದು. ಯಾಕಂದ್ರೆ ಇವತ್ತು 12-13-15ರವರೆಗೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಈ ಎಲೆ ವೀಳ್ಯದೆಲೆಗೆ, ಈ ಹೂವಿನ ಗಿಡಕ್ಕೆ, ಬಾಳೆ ಗಿಡಕ್ಕೆ, ಈ ನರ್ಸರಿಗೆಲ್ಲ ತುಂಬಾ ಬೇಡಿಕೆ ಇದೆ. ಅದನ್ನ ಜಾಸ್ತಿ ಲೈಕ್ ಮಾಡ್ತಾರೆ ಮತ್ತು ಗೊಬ್ಬರ ಕೂಡ ತುಂಬಾ ಫಾಸ್ಟ್ ಆಗಿ ಗಿಡಕ್ಕೆ ಸಿಗ್ತದೆ. ಪೋಷಕಾಂಶಗಳು ಬೇಗ ತಗೊಳ್ಳಿಕ್ಕೆ ಅನುಕೂಲ. ಹೌದು, ಪೋಷಕಾಂಶಗಳು ಬೇಗ ಸಿಗುತ್ತೆ. ತುಂಬಾ ಬದಲಾವಣೆ ಕಾಣ್ತದೆ. 1-2 ದಿವಸದಲ್ಲಿ ಆ ಗೊಬ್ಬರದಲ್ಲಿ ಏನಿದೆ ಅಂತ ಹೇಳುದು ಆ ಗಿಡ ನಮಗೆ ತೋರಿಸ್ತದೆ. ಹೌದು ಸರ್. ಈಗ ಹುಳ ಬಿಡೋಕ್ಕಿಂತ ಪೂರ್ವದಲ್ಲಿ ಕೈ ಇಟ್ಟು ನೋಡಿದ್ರೆ ಅದು ಕೈ ಸುಡುತ್ತು, ತಂಪಾಯ್ತು, ಯಾಕೆ ಸುಡುತ್ತೆ, ಯಾಕೆ ತಂಪಾಗುತ್ತೆ, ಹೇಗೆ ಮಾಡ್ತಾರೆ? ಇದು ಸರಿಯಾದ ಪ್ರಶ್ನೆ. ಯಾಕಂದ್ರೆ ಗೊಬ್ಬರದ ಜಾಸ್ತಿ ಇದ್ದಾಗ ಅಲ್ಲಿ ಕಾವು ಜಾಸ್ತಿ ಆಗುತ್ತದೆ. ನಾವು ಗೊಬ್ಬರದ ಹೊಂಡದಲ್ಲಿ ಕೈ ಹಾಕಿದಾಗ, ಬೆಂಕಿಲಿ ಕೈ ಹಾಕಿದಾಗ ಆಗುತ್ತೆ. ಯಾಕೆಂದ್ರೆ ಗೊಬ್ಬರದ ಉಷ್ಣ ಅಷ್ಟು ಹೀಟ್ ಇರ್ತದೆ. ಆವಾಗ ಹುಳ ಬಿಟ್ಟರೆ ಹುಳ ಎಲ್ಲ ಕರಗಿ ನೀರಾಗಿ ಹೋಗುತ್ತದೆ, ಸತ್ತೋಗ್ಬಿಡ್ತವೆ. ಅದಕ್ಕಾಗಿ ನಾವೇನ್ ಮಾಡ್ತೇವೆ, ಗೊಬ್ಬರದ ನೀರನ್ನು ಬಿಟ್ಟು 15-20 ದಿವಸ ಅದನ್ನ ಸಗಣಿ ಗೊಬ್ಬರದ ರೀತಿಯಲ್ಲಿ ಆದ ನಂತರ ಅಲ್ಲಿ ಹುಳ ಬಿಟ್ಟಾಗ ನಮ್ಗೆ ಗೊಬ್ಬರ ಮತ್ತು ಹುಳ ಎರಡೂ ಸಿಗುತ್ತೆ. ನಾವು ನೋಡದೆ ಅಥವಾ ಗೊಬ್ಬರ ಅಥವಾ ಒಂದಿಷ್ಟು ಗೊಬ್ಬರ ಗುಂಡಿಯಿಂದ ಗೊಬ್ಬರ ತಗೋಗಿ ತುಂಬಿ ಅದರಲ್ಲೇ ಹುಳನ ತಂದು ಬಿಟ್ಟು ಬಿಟ್ವಿ ಅಂತ ಹೇಳಿದ್ರೆ ಅಲ್ಲಿ ಕಾವು ಹೆಚ್ಚಾಗಿ ಹುಳ ಕರ್ಗ ಹೋಗ್ಬಿಡ್ತದೆ. ಸಿಮೆಂಟ್ ಇಂದ ಕಟ್ಟಿರಿ ನೀವು? ಹೌದು ಸರ್. ಹೌದು ಸರ್. ಬಹಳ ಎತ್ತರ ಅನಿಸುತ್ತೋ ಅಷ್ಟು ಸರಿ ಇದೆಯಾ ಅದು? ಆಕ್ಚುಲಿ 2-2.5 ಫುಟ್ ಅದಕ್ಕಿಂತ ಹೈಟ್ ಮಾಡಬಾರದು. ಯಾಕೆ ಕೇಳಿದ್ರೆ ಒಳಗಡೆ ತೇವಾಂಶ ತುಂಬಾ ಇರ್ತದೆ, ತಂಡಿ ಇರ್ತದೆ, ಗೊಬ್ಬರ ಡ್ರೈ ಆಗುದಿಲ್ಲ ಮತ್ತು ಹುಳ ಕೂಡ ಅಷ್ಟು ಆಳಕ್ಕೆ ಹೋಗ್ಲಿಕ್ಕೆ ಇಷ್ಟಪಡುದಿಲ್ಲ. ನಾವು ಕೆಳಗಡೆಗೆ ಕಾಯಿ ಸಿಪ್ಪೆ ಹಾಕಿ ಅದರ ಮೇಲೆ ಗೊಬ್ಬರನ ಹಾಕೊಳ್ತೇವೆ. ಕಾಯಿ ಸಿಪ್ಪೆ ಹಾಕೋದ್ರಿಂದ ಹುಳುಗಳಿಗೆ ಮರಿ ಸಂಖ್ಯೆ, ಅವಳ ಸಂತಾನಾಭಿವೃದ್ಧಿಗೆ ತುಂಬಾ ಅನುಕೂಲ ಆಗ್ತದೆ. ಅಲ್ಲಿ ತುಂಬಾ ಮರಿ ಮೊಟ್ಟೆಗಳನ್ನು ಇಟ್ಟು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹುಳ ತನ್ನ ಸಂಸಾರವನ್ನು ಬೆಳೆಸ್ತಾ ಇರ್ತದೆ. 3 ಹಂತ ಹಾಕ್ತಾರೆ ಅಲ್ಲ, ಏನೇನು ಹಾಕ್ತಾರೆ? ಮೊದಲಕ್ಕೆ ಯಾವುದು, ಎರಡನೇದ್ದು, ಮೂರನೇದ್ದು? ನಮ್ಮಲ್ಲಿ ಯಾವುದು ಸಿಗ್ತದೆ ಅದನ್ನ ಡಿಫೆಂಡ್. ಒಂದನೇದಾಗಿ ನಮ್ಮಲ್ಲಿ ಒಣ ತೆರಕು ಸಿಗ್ತದೆ, ಅದನ್ನ ನಾವು ಗೊಬ್ಬರ ನೀರಲ್ಲಿ ನೆನೆಸಿ ಅದನ್ನ ತುಂಬುತ್ತೇವೆ. ಆ ನಂತರ ಸೊಪ್ಪು ಸಿಗ್ತದೆ, ಎಲೆ ಸೊಪ್ಪು ಇಂಥದ್ದು ಹಸಿದು, ಅದು ಕೂಡ ಅದನ್ನು ಒಂದು ಹೊಂಡದಲ್ಲಿ ಹಾಕಿ ಕೊಳಿಸ್ತೇವೆ. ಸಗಣಿ ನೀರು ಹಾಕಿ ಅದನ್ನು ಕೂಡ ತೆಗೆದು ಒಂದು ಸೈಡ್ಗೆ ಇಡ್ತೇವೆ. ಅದನ್ನೆಲ್ಲಾನು ಕರೆಕ್ಟ್ ಆಗಿ ಒಂದು ಪ್ರಮಾಣದಲ್ಲಿ ಒಂದೊಂದೇ ಲೇಯರ್ ಆಗಿ ಹಾಕ್ತಾ ಹೋಗ್ತೇವೆ. ಎಲ್ಲ ಸೊಪ್ಪಿನ ಗೊಬ್ಬರ, ದರ್ಕಿನ ಗೊಬ್ಬರ ಎಲ್ಲಾನು ಅದಕ್ಕೆ ಸ್ವಲ್ಪ ಆಗಾಗ ನೀರು ಕೊಟ್ಟು ತೇವಾಂಶವನ್ನು ಒಂದು ಹಂತಕ್ಕೆ ತಂದು ಸರಿಯಾಗಿ ತಂಡಾದ ಒಂದು ವಾತಾವರಣ ಬಂದಾಗ, ತಂಪಾದ ವಾತಾವರಣ ಬಂದಾಗ ಅದನ್ನ ಅದರಲ್ಲಿ ನಾವು ಮರಿ ಬಿಡುವಂತ ಕಾರ್ಯಕ್ರಮ ಮಾಡ್ತೇವೆ. ಈ ಗೊಬ್ಬರ ನೀರು ಅಂತ ಹೇಳಂದ್ರಲ್ಲ, ಏನದು ಗೊಬ್ಬರ ನೀರು ಅಂದ್ರೆ? ಈಗ ನಾವು ಒಂದು ಆಕಳು, ದನ, ಎಮ್ಮೆಯನ್ನು ಕಟ್ಕೊಳ್ತೇವೆ ಕೊಟ್ಟಿಗೆಯಲ್ಲಿ. ಅದರಲ್ಲಿ ಸಗಣಿ, ಗೋಮೂತ್ರ ಎಲ್ಲ ಸಿಗುತ್ತೆ. ಅದನ್ನ ನಾವೇನ್ ಮಾಡ್ತೇವೆ ಕೇಳಿದ್ರೆ, ಒಂದ್ ಸೈಡ್ ಅಲ್ಲಿ ಸ್ಟೋರ್ ಮಾಡ್ತೇವೆ ಗೊಬ್ಬರ ಗುಂಡಿಯಲ್ಲಿ ಅಥವಾ ಇದರಲ್ಲಿ. ಅದನ್ನ ಈಗ ನೇರವಾಗಿ ಒಂದೇ ಆಕಳು ಇದೆ ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ. ಒಂದು ಒಂದು ಸೈಡ್ ಅಲ್ಲಿ ಒಂದು ಬಕೆಟ್ ಅಲ್ಲಿ ನೀವು ಗೊಬ್ಬರ ಹಾಕೊಳ್ಳೋದು, ಏನು ಸಗಣಿ ಇದೆ ಅದನ್ನ ಕರಡಿ ನೀರು ಮಾಡಿ ನಾವು ಫಸ್ಟ್ ಲೇಯರ್ ಅಲ್ಲಿ ಏನು ದರ್ಕ್ ಹಾಕಿದೀವಿ ಅದ್ರ ಮೇಲೆ ಚೆಲ್ ಬಿಡುದು. ಆ ನಂತರ ಮತ್ತೊಂದು ಲೇಯರ್ ದರ್ಕೆ ಹಾಕುವುದು, ಮತ್ತೊಂದು 2 ಬಕೆಟ್ನಲ್ಲಿ ನೀರು, ಅದೇ ರೀತಿ ಸಗಣಿ ನೀರನ್ನು ಕರಡಿ ಅದನ್ನು ಚೆಲ್ಲುವಂಥದ್ದು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಕೂಡ ಅವ್ರನ್ನ ಮಾಡಿಕೊಡ್ಬೋದು. ಮತ್ತೆ ಗೋಬರ್ ಅನಿಲ ಯಂತ್ರವನ್ನು ಕೂಡ ಹಾಕಿದ್ರಿ? ಹೌದು ಸರ್, ಗೋಬರ ಯಂತ್ರವನ್ನು ಅಳವಡಿಸಿಕೊಂಡಿದ್ದೇವೆ. ನಾವು ಇವತ್ತು ನಮ್ಮ ಕುಟುಂಬದಲ್ಲಿ 14 ಜನ ಇದ್ದೇವೆ. ಆದರೂ ನಮಗೆ ಒಂದು ಟೈಮಲ್ಲಿ ಗೋಬರ್ ಗ್ಯಾಸ್ ಯೂಸ್ ಆಗಿದ್ರೆ ಮತ್ತೊಂದು ಟೈಮಲ್ಲಿ ಗ್ಯಾಸ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಯೂಸ್ ಆಗ್ತಾ ಇಲ್ಲ. ಗೋಬರ್ ಗ್ಯಾಸೇ ನಮ್ಮನ್ನು ಭಾಳ ದೊಡ್ಡ ನಮ್ಮ ಸಂಸಾರದ ಖರ್ಚನ್ನು ಅದು ನಿಭಾಯಿಸದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಗ್ಯಾಸಿನ ಬೆಲೆ ಗಗನಕ್ಕೆ ಏರುವುದರಿಂದ ನಾವು ಇವತ್ತು ಗೋಬರ್ ಗ್ಯಾಸ್ ಮಾಡ್ಕೊಂಡು ಎಷ್ಟು ಉಪಯೋಗ ಬರ್ತಾ ಇದೆ ಹೇಳುವುದು ಇವತ್ತು ನಮ್ಗೆ ಅರಿವಾಗ್ತಾ ಇದೆ. ಅದರಿಂದ ತುಂಬಾ ಲಾಭ ಆಗ್ತಾ ಇದೆ ನಮಗೂ ಕೂಡ. ಅಡಿಗೆಗೆ ಮಾತ್ರ ಅಲ್ಲ, ಅಡಿಗೆಗೆ ಟೋಟಲಿ ನಾವು ಕೊಚ್ಚಿಗೆ ಊಟ ಮಾಡುವುದು ಸರ್, ಹಾಗಾಗಿ ಗ್ಯಾಸ್ ಅಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಈಗ ಗೊಬ್ಬರ ಅನಿಲ ಏನಾಗುತ್ತೆ ಕೇಳಿದ್ರೆ, ಈಗ ನಮ್ಮ ಬಯೋಗ್ಯಾಸ್ ಅಲ್ಲೇ ನಾವು ಕೊಚ್ಚಿಗೆನ ಬೇಯಿಸಿ ರೆಡಿ ಮಾಡ್ಕೊಂಡು ಊಟ ಮಾಡ್ತೇವೆ. ಅದರಲ್ಲೇ ದೋಸೆ ಕೂಡ ಅದರಲ್ಲೇ ಮಾಡ್ತಾರೆ ಬೆಳಿಗ್ಗೆ. ಹಾಗಂತ ಸಿಲಿಂಡರ್ ಇದೆ ಇಲ್ಲ ಹೇಳಲ್ಲ, ಅದು ಖಾಲಿ ಚಾ ತಿಂಡಿ ಏನಾದ್ರು ಸಣ್ಣ ಪುಟ್ಟ ಕೆಲಸಕ್ಕಷ್ಟೇ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ನಮ್ಗೆ ಅದರದ್ದು ಅಷ್ಟು ದೊಡ್ಡ ಖರ್ಚು ಬರ್ತಾ ಇಲ್ಲ. 2 ತಿಂಗಳಿಗೆ ಒಂದು ಸಿಲಿಂಡರ್ ಬೇಕು ಅಷ್ಟೇ, ತಿಂಗಳಕ್ಕೂ ಬೇಡ. ಅದು ಎಮರ್ಜೆನ್ಸಿಗೆ ಯೂಸ್ಗೆ ಅಷ್ಟೇ ಇಟ್ಕೊಳ್ತೇವೆ. ಬೇಕು ಅದಕ್ಕೆ ಸಗಣಿ ಎಲ್ಲ ಎಷ್ಟು ಹಾಕ್ತೀರಿ ಬಯೋಗ್ಯಾಸ್? ಬಯೋಗ್ಯಾಸ್ಗೆ ನಮ್ಮಲ್ಲಿ 2 ಎಮ್ಮೆ ಇದೆ, ಆಕಳಿದೆ, ಕರು ಇದೆ. ಅದರಲ್ಲಿ ಒಂದು 2 ಬಕೆಟ್ ಬೆಳಿಗ್ಗೆ ಸಗಣಿ ಏನು ಬರ್ತದೆ ಅದನ್ನ ಎತ್ತಿ ಟಾಕಿಗೆ ಹಾಕಿ ಕರ್ಡ್ ಬಿಟ್ಟು ಬಿಡ್ತೇವೆ. ಆಯ್ತು, ನಮ್ಮ ಕೆಲಸ ಮುಗ್ದೋಯ್ತು ಅಲ್ಲಿಗೆ. ಮತ್ತೆ ನಾಳೆ ಬೆಳಿಗ್ಗೆನೆ ಆ ಕೆಲಸ ಬಿಟ್ಟರೆ ಮಧ್ಯದಲ್ಲಿ ಕೆಲಸ ಇಲ್ಲ. ಡೈಲಿ 2 ಬಕೆಟ್ ಸಗಣಿ ಹಾಕಿ ಕರ್ಡ್ ಬಿಡ್ತೇವೆ. ಇವತ್ತಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಎಲ್ಲೂ ನಮಗೆ ಸ್ಟಾಪ್ ಇಲ್ಲದೆ ನಡೀತಾ ಇದೆ. ಅದು ಸರಳ 35 ವರ್ಷ ಆಯಿತು. ಅದ್ರ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ದು ಅಂತ ಹೇಳಿದ್ರೆ, ಈಗ 3 ವರ್ಷದ ಹಿಂದೆ ಒಂದು 10,000 ರೂಪಾಯಿ ಕೊಟ್ಟು ಪ್ಯಾಚ್ ವರ್ಕ್ ಮಾಡಿಸಿದೆ ಡ್ರಮ್ ಒಂದು ಬಿಟ್ಟರೆ ಮತ್ತೆ ಇನ್ನೇನು ಕೆಲಸ ಮಾಡಲಿಲ್ಲ. ಅವತ್ತು ಬರೀ 12,300 ರೂಪಾಯಿ ಆದಂತ ಕೆಲಸ 35 ವರ್ಷದ ಹಿಂದೆ, ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಲಾಭದಾಯಕವಾಗಿ ನಡೀತಾ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ಪೂರಕ ವಸ್ತುಗಳು ಸಿಗೋದ್ರಿಂದ ಮತ್ತೆ ಒಬ್ಬರಿಗೊಬ್ಬರು ಪ್ರೀತಿಯಿಂದ ನೀವು ಮಾಡೋದ್ರಿಂದ ಸರಳ ಆಗುತ್ತೆ. ಇವತ್ತು ನಿಜವಾಗ್ಲೂ ನೀವು ಸರಿಯಾದ ಪ್ರಶ್ನೆ ಹೇಳಿದ್ರಿ ನನಗೆ. ಯಾಕೆ ಕೇಳಿದ್ರೆ, ಇವತ್ತು ಹೈನುಗಾರಿಕೆ ಮಾಡ್ತಾ ಇರುವುದು ನಮ್ದು ಇಷ್ಟು ದೊಡ್ಡ ಕುಟುಂಬದಲ್ಲಿ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ, ಇವತ್ತು ನಾನೇ ಮಾಡ್ಬೇಕೊಳ್ಳಿಲ್ಲ, ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಇಲ್ಲಾಂದ್ರೆ ಹೈನುಗಾರಿಕೆನೂ ಕೂಡ ಇವತ್ತು ಕೊಟ್ಟಿಗೆ ಹೋಗದಿದ್ದರವರೇ, ಕೊಟ್ಟಿಗೆನೇ ಇಲ್ಲದವರು ಅವರೇ, ಕೊಟ್ಟಿಗೆಲ್ಲೇ ಕಟ್ಟಿಗೆ ಸೇರಿದವರು ಇದ್ದಾರೆ. ಹಾಗಿರ್ಬೇಕಾದ್ರೆ ಅಂತ ಪರಿಸ್ಥಿತಿ ಇವತ್ತು ನಮ್ಗೆ ಹೈನುಗಾರಿಕೆ ನಮ್ಮೆಲ್ಲರ ಒಂದು ಮನೆ ಸಹಕಾರದಿಂದ ನಡೀತಾ ಇದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅಡಿಕೆ ತೆಂಗು ಮುಖ್ಯ ಬೆಳೆ, ಅದ್ರ ಜೊತೆ ಎಲೆ ಬೆಳೆ ಹಾಕಿರಿ, ಕಾಳುಮೆಣಸು ಹಾಕಿರಿ, ಜಾಯಿಕಾಯಿ ಹಾಕಿರಿ, ಮತ್ತೆ ತರಕಾರಿ ಅವನ್ನೆಲ್ಲ ಬೆಳಿತೀರಿ. ಇವೆಲ್ಲ ನಿಮ್ಗೇನಾದ್ರೂ ಖರ್ಚಿಗೆ ಕೈ ಹಿಡಿದು ಅಂದ್ರೆ? ಹೌದು ಸರ್, ಯಾಕಂತ ಹೇಳಿದ್ರೆ ಇವತ್ತು ಮೂಲ ಅದೇ ನಾನು ಹೇಳಿದೆ, ಭತ್ತ 2 ಎಕರೆ ಭತ್ತ ಬೆಳೀತಿದ್ದೇವೆ ಅಂತೇಳಿ. ಆ 2 ಎಕರೆ ಭತ್ತ ಬೆಳೆದ್ರೆ ಇವತ್ತು ಮಾರ್ಕೆಟ್ನಲ್ಲಿ ಭತ್ತ ಬೆಳೆಯುವಾಗ ಎಷ್ಟು ಖುಷಿ ಇರ್ತದೆ, ರಿಟರ್ನ್ ನಾವು ಮಾರ್ಕೆಟ್ಗೆ ಹೋದಾಗ ಅಷ್ಟೇ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂದ್ರೆ ಇವತ್ತು ಒಂದು ಭತ್ತ ಬೆಳಿಲಿಕ್ಕೆ ನಾವು 3 ತಿಂಗಳ ಕಾಯ್ತೇವೆ ಸರ್. ಒಂದು ಭತ್ತ ನಮ್ಮ ಕೈಗೆ ಬರ್ಬೇಕಾದ್ರೆ 4 ತಿಂಗಳ ಕಾಯ್ತೇವೆ. ಆ ಒಂದು ಭತ್ತ 4 ತಿಂಗಳ ಬಂದು ನಮ್ಮ ಕೈ ರೈತನ ಕೈ ಸೇರ್ತದೆ, ಆದ್ರೆ ಮಾರ್ಕೆಟ್ಗೆ ಹೋದಾಗ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ, ರೇಟ್ ಇರುವುದಿಲ್ಲ. ತುಂಬಾ ನೋವಾಗ್ತದೆ, ಯಾಕಪ್ಪ ನಾವು ಭತ್ತ ಬೇಸಾಯ ಮಾಡಬೇಕು ಅಂತ. ಆದ್ರೂ ಕೃಷಿಯಲ್ಲಿ ಒಂದು ಖುಷಿ ಇದೆ, ಆ ಖುಷಿ ಒಟ್ಟಿಗೆ ಹೋಗ್ತಾ ಹೋಗ್ತಾ 4 ತಿಂಗಳು ಹೋದ ನಮಗೆ ಗೊತ್ತಿರುವುದಿಲ್ಲ, ನಾವು ಆ ಭತ್ತನ ಬೆಳ್ಕೊಂಡು ಬಿಡ್ತೇವೆ. ಭತ್ತ ಬೆಳೆದು ನಂತರ ಮಾರ್ಕೆಟ್ಗೆ ಹೋದಾಗ ಎಷ್ಟಾಯ್ತಾ ಅಷ್ಟು ಅದಕ್ಕೆ ಕೊಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಮಾಡ್ಕೊಂಡು ಖುಷಿಯಿಂದನೇ ಬರ್ತೇವೆ ನಮ್ಮ ಮಾರ್ಕೆಟ್ನಿಂದ ಮನೆಗೆ. ಆದರೆ ಆ ಭತ್ತ ಖಾಲಿ ಆಯಿತು, ಆ ಭತ್ತದ ದುಡ್ಡು ಖಾಲಿ ಆಯಿತು ಹೇಳಿದಾಗ ನಮಗೆ ನಮ್ಮ ಕೈ ಹಿಡಿಯುವಂಥದ್ದು ಈ ಗೇರು, ತರಕಾರಿ, ಹೈನುಗಾರಿಕೆ, ಜೇನು, ಇದೇನು ಇದೆ ಅಲ್ಲ, ಈ ಕೃಷಿ ಒಟ್ಟೊಟ್ಟಿಗೆ ಇರುವುದರಿಂದ ನಮಗೆ ಎಲ್ಲೂ ಕೂಡ ಕಷ್ಟ ಅಂತ ಅನಿಸ್ಲೇ ಇಲ್ಲ. ತುಂಬ ನಾವು ಒಳ್ಳೆಯದೇ ಮಾಡ್ತಾ ಇದ್ದೇವೆ, ನಾವು ಈ ರೀತಿ ಮಿಶ್ರ ಬೇಸಾಯ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಹೇಳುವಂಥದ್ದು ದಿನ ದಿನಕ್ಕೂ ನಮಗೆ ಅನುಭವ ಆಗ್ತಾ ಇದೆ. ನಮ್ಮ ಸಣ್ಣ ಪುಟ್ಟ ಕಷ್ಟಗಳಿಗೆ ಆ ಬೆಳೆಗಳ ಉತ್ಪನ್ನಗಳು ಇವತ್ತು ನಮ್ಮ ಕೈಗೆ ಬಂದು ಸೇರ್ತಾ ನಮ್ಮ ಕಷ್ಟಗಳನ್ನೆಲ್ಲ ಸರಿದೂಗಿಸ್ತಾ ಇವತ್ತು ನಮ್ಮ ಸಂಸಾರವನ್ನು ಇಷ್ಟು ದೊಡ್ಡ ಬಂಡಿಯನ್ನು ನಡೆಸ್ತಾ ಇರೋದು ನಮ್ಮ ಮಿಶ್ರ ಬೇಸಾಯ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್. ಮತ್ತೆ ಶೇಂಗಾದೊಳಗೂ ಬೇರೆ ತಳಿಗಳನ್ನು ಹಾಕಿದಿರಿ, ಅದೇನು ಪ್ರಯೋಗ ಮಾಡ್ಲಿಕ್ಕ? ಪ್ರಯೋಗ ಈಗ ರೈತನ ಕೃಷಿ ಏನಿದೆ ಒಂದು ರೀತಿಯಲ್ಲಿ ಪ್ರಯೋಗನೇ. ಯಾಕೆ ಕೇಳಿದ್ರೆ ನಮ್ಮ ಇವತ್ತು ಯೂನಿವರ್ಸಿಟಿಯಲ್ಲಿ ಅವ್ರದೇ ಆದ ರೀತಿಯಲ್ಲಿ ಪ್ರಯೋಗ ಮಾಡ್ತಾರೆ. ನಾವಿಲ್ಲಿ ಏನು ಮಾಡ್ತೇವೆ ಕೇಳಿದ್ರೆ, ನಾನು ಭತ್ತ ಬೇಸಾಯದಲ್ಲೂ ಕೂಡ ಅಂಥ ಒಂದು ಪ್ರಯೋಗ ಮಾಡಿದ್ದೇನೆ. ಈ ಸಲ ಭತ್ತದಲ್ಲಿ 100 ತಳಿಯನ್ನು ಬೆಳೆದಿದ್ದೇನೆ ನಾನು ನಮ್ಮ ಗದ್ದೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕೃಷಿ ಭೂಮಿಗಳು ಉಪ್ಪು ನೀರಿಗೆ ಎರವಾಗ್ತಾ ಇದೆ. ತೌಕೆ ಚೆಂಡು ಮರದಲ್ಲೂ ಕೂಡ ಉಪ್ನೀರಿಗೆ ಹೋಯಿತು. ಇನ್ನು ಮಳೆಗಾಲದಲ್ಲೂ ಕೆಲ ಬೇಸಿಗೆಲ್ಲೆಲ್ಲ ಉಪ್ನೀರಲ್ಲಿ ಜಾಸ್ತಿ ಉಪ್ನೀರು ಒಳಗೆ ಬರ್ತದೆ. ಇದರಿಂದ ನಾವು ಉಪ್ಪು ನೀರಲ್ಲೇ ಬೆಳಿಬೇಕು, ಉಪ್ಪು ನೀರಲ್ಲಿ ಬೆಳೆಯುವಂತ ಸಸ್ಯ ಅಥವಾ ಒಂದು ಭತ್ತನ ನಾವು ಹುಡುಕಬೇಕು ಹೇಳಿ ಆ ಒಂದು ಇದರಲ್ಲಿ ವಿಚಾರದಲ್ಲಿ ಏನಾಯ್ತು ಕೇಳಿದ್ರೆ, ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸತೀಶ್ ಗುಣಗಾ ಸರ್ ಅಂತ ಅವರನ್ನ ಭೇಟಿಯಾಗಿ, ಸರ್ ಹೀಗೀಗೆ ನನಗೆ ಎಷ್ಟು ತಳಿ ಇದೆ ಅಷ್ಟು ತಳಿ ಕೊಡಿಸಿ, ನಾನು ಎಲ್ಲ ತಳಿನೂ ಬೆಳಿತೇನೆ ಅಂತೇಳಿ ಕೇಳ್ಕೊಂಡಾಗ ಅವರು ತುಂಬಾ ಸಹಕಾರ ಕೊಟ್ಟರು. ಧಾರವಾಡ ಯೂನಿವರ್ಸಿಟಿಯಿಂದ ಕೂಡ ಅಲ್ಲಿಂದ ಅಂತ ಕುಮಟಾದಿಂದ ಎಲ್ಲ ಕಡೆಗಿಂದ ಭತ್ತನ ನಮಗೆ ಒದಗಿಸ್ಕೊಟ್ರು ಬೀಜನ. ಆ ಒಂದು 100 ತಳಿ ಕೂಡ ನಾನು ಇಲ್ಲಿ ಬೇಸಾಯ ಮಾಡಿದೆ. ಒಳ್ಳೆ ರೀತಿಯಲ್ಲಿ ಎಲ್ಲನೂ ಇಳುವರಿ ಬಂತು. ಅದರಲ್ಲಿ ಕೆಂಪಕ್ಕಿಗಳು ಸಾಧಾರಣ ಒಂದು 25 ತಳಿ ಬೆಳೆದಿದ್ದೇನೆ. ಅದು ಕೂಡ ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ಈ ಸಲ ಕೂಡ ಅದನ್ನೆಲ್ಲ ಮತ್ತೆ ಸ್ಟೋರ್ ಮಾಡಿ ನಾನೇ ಬೀಜನ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೇನೆ. ಮುಂದಿನ ಸಲ ಮತ್ತೆ ಬೆಳಿಬೇಕು, ಯಾವ್ದು ಒಳ್ಳೆ ತಳಿ, ಯಾವ್ದು ಹೆಚ್ಚು ಇಳುವರಿ ಕೊಡ್ತದೆ, ನಮ್ಗೆ ಲಾಭದಾಯಕವಾದದ್ದು ಯಾವುದು, ಅದನ್ನು ಹುಡುಕ್ಲಿಕ್ಕೆ ನಾನು ಹೊರಟಿದ್ದೇನೆ. ಅದೇ ರೀತಿ ಹೊರಟಾಗ ನನಗೆ ಕೃಷಿ ವಿಜ್ಞಾನ ಕೇಂದ್ರದವರು ನೋಡ್ಲಿಕ್ಕೆ ಬಂದಿದ್ರು ಧಾರವಾಡ ಯೂನಿವರ್ಸಿಟಿಯಿಂದ. ಅವ್ರು ನನಗೊಂದು ಮಾತು ಹೇಳಿದ್ರು, ನೀವು ಶೇಂಗಾ ಮಾಡ್ತೀರಾ ಅಂತ. ಹೌದು ಸರ್, ಶೇಂಗಾ ಮಾಡ್ತೇನೆ. ಬೀಜ ಎಲ್ಲಿಂದ ತರ್ತೀರ? ಬೀಜ ಇಲ್ಲೇ ಲೋಕಲ್ ಸರ್, ನಮ್ಗೆಲ್ಲ ಬೀಜನೇ ಸರಿಯಾಗಿ ಸಿಗ್ತಾ ಇಲ್ಲ. ಆದ್ರೆ ಶೇಂಗಾ ಮಾಡೋದು ಮೊದಲಿಂದನೂ ಇದೆ, ಅದನ್ನ ಬಿಡಬಾರದು, ಮಾಡ್ತಾ ಇದ್ದೇನೆ ಅಷ್ಟೇ. ಅವ್ರು ಹೇಳಿದ್ರು, ನಾನು ನಿನಗೆ ತಳಿನ ಕೊಡ್ತೇನೆ, ಶೇಂಗಾನ ಕಳಿಸ್ಕೊಡ್ತೇನೆ, ನೀನು ಮಾಡ್ತೀಯ ಅಂತ. ಇದನ್ನ ಮಾಡ್ತೇನೆ ಸರ್ ಅಂತ. ಅವ್ರು ಇವತ್ತು ಧಾರವಾಡದಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ರು. DBG-4, DBG-3, DH-265, 267 ಅಂತ, ಮತ್ತೆ TMV-2 ಅಂತ ಒಂದು ತಳಿನ ನಾನು ಕೃಷಿ ಇಲಾಖೆಯಿಂದ ತಂದ್ಕೊಂಡಿದ್ದೆ. ಅದೆಲ್ಲನೂ ಕೂಡ ಇವತ್ತು ನನ್ನ ಜಮೀನಲ್ಲಿ ಹಾಕಿ ನೋಡ್ತಾ ಇದ್ದೇನೆ. ಯಾಕೆಂದರೆ ಹೆಚ್ಚಿಗೆ ಇಳುವರಿ ಬರಬೇಕು, ಅದಕ್ಕೆ ಮಾರ್ಕೆಟಲ್ಲಿ ಹೆಚ್ಚಿಗೆ ವ್ಯಾಲ್ಯೂ ಸಿಗಬೇಕು. ಅಂಥ ಒಂದು ತಳಿನ ಬೆಳೆದಾಗ ರೈತನು ಉತ್ಪನ್ನ ಜಾಸ್ತಿ ಆದರೂ ಆಗ್ಬೋದು ಅಂತ ಹೇಳೋದು ಒಂದು ವಿಚಾರ. ಇವತ್ತು ಮಾರ್ಕೆಟಲ್ಲಿ ಬರೀ 1,001 ಬೆಳೆದ್ರೆ ರೇಟೇ ಇಲ್ಲ. ಆ ಭತ್ತ ಬೇಡಪ್ಪ, ನನ್ನ ಹತ್ರ ಸ್ಟಾಕ್ ಇದೆ, ಇಲ್ಲಿ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ನೀ ಭತ್ತ ತರಬೇಡ ಅಂತಾರೆ. ಇಂಥ ಪರಿಸ್ಥಿತಿ. ನಾನು ಕೆಂಪಕ್ಕಿ ಬೆಳೆದ್ರೆ ನನ್ಗೆ ಎಲ್ಲರೂ ಕರೀತಾರೆ, ಇಲ್ಲಿ ತಗೋ ಇಲ್ಲಿ ತಗೋಬಾ ಅಂತ. ಹಾಗೆ ಇವತ್ತು ಭತ್ತದಲ್ಲಿ ಮಾಡಿದಾಗೆ ಈ ಶೇಂಗಾದಲ್ಲೂ ಕೂಡ ಒಂದು ಹೊಸ ತಳಿಗಳನ್ನು ಮಾಡಿ ಹೆಚ್ಚಿಗೆ ಒಂದು ಮಾರ್ಕೆಟ್ ಅನ್ನ ಉಪಯೋಗಿಸ್ಕೊಳ್ಬಹುದು ಅನ್ನೋದು ಒಂದು ಉದ್ದೇಶದಿಂದ ಮಾಡಿದ್ದೇನೆ ಸರ್. ಖುಷಿ ಆಗುತ್ತೆ ಇಷ್ಟೆಲ್ಲ ಬೇರೆ ಬೇರೆ ಬೆಳೆ ಕೃಷಿ ಪೂರಕ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ರಿ. ಒಂದಿಲ್ಲ ಒಂದು ರೀತಿಯಿಂದ ಅವು ನಮ್ಮ ಕೈ ಹಿಡಿತಾ ಇದ್ದವು. ಒಟ್ಟಾರೆ ಕೃಷಿ ನಿಮಗೆ ಖುಷಿಯನ್ನು ಕೊಟ್ಟಿದೆ ಈ ಪ್ರಯೋಗ, ಮತ್ತೆ ಎಲ್ಲರ ಸಹಕಾರ ಇರೋದ್ರಿಂದ, ಪ್ರೀತಿ ಒಬ್ಬರಿಗೊಬ್ಬರು ಹಂಚಿಕೊಳ್ಳೋದ್ರಿಂದ. ಏನಂದ್ರೆ ಕೃಷಿ ಅಂದ್ರೆ ಒಂಥರ ಈ ರೀತಿ ಇದ್ದಾಗ ನಾವು ಖುಷಿ ಪಡ್ಲಿಕ್ಕೆ ಸಾಧ್ಯ. ಬರೇ ರೇಟ್ ಸಿಗಲಿಲ್ಲ, ಮಳೆ ಬಂತು, ಹಾಳಾಯ್ತು, ಬರೇ ಇಂತಹದ ಮಾತಾಡ್ಕೊಂತ ಖುಷಿ ವಿಚಾರಗಳನ್ನ ಬಿಟ್ಬಿಡ್ತೀವಿ. ಇಷ್ಟೆಲ್ಲ ಹಂಚಿಕೊಂಡ್ರಿ, ಒಟ್ಟಾರೆ ಏನ್ ಹೇಳ್ತೀರಿ? ನಿಜವಾಗ್ಲೂ ಇವತ್ತು ನಾನು ಹೇಳೋದಿಷ್ಟೇ, ಕೃಷಿ ಮಾಡುವಂತ ರೈತರೇನವ್ರೆ, ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಲಿ, ಅದೇ ರೀತಿ ಕೃಷಿನೂ ಅವ್ರ ಕೃಷಿಯಲ್ಲೂ ಅವ್ರನ್ನ ಬಳಸ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಶಿಕ್ಷಣ ಎಷ್ಟು ಮುಖ್ಯನೋ ಕೃಷಿನೂ ಅಷ್ಟೇ ಮುಖ್ಯ. ಇವತ್ತು ಎಲ್ಲ ಭೂಮಿಗಳು ಸೈಟ್ ಆಗಿ ಮಾರ್ತಾ ಇದ್ದಾರೆ, ಎಲ್ಲ ಭೂಮಿಗಳು ನಾಶ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ದಂಧೆಯಿಂದ. ಇವತ್ತು ನಾನು ಕೃಷಿ ಮಾಡೋದು ಕೂಡ ಕಷ್ಟಕ್ಕೆ ಬಂದಿದೆ. ಯಾಕಂದ್ರೆ ನಾನು ಮಧ್ಯದಲ್ಲಿ ಇದ್ದ ಒಂದು ಗದ್ದೆ ಕೊಟ್ಟರು ಅಂತ ಹೇಳಿದ್ರೆ ಯಾರೋ ಒಬ್ಬರು, ನಾನು ಇವತ್ತು ಕೃಷಿನ ಮಾಡಬೇಕು ಬಿಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ರೈತರಲ್ಲಿ ಒಂದು ವಿನಂತಿ, ಆದಷ್ಟು ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳಿ, ಅದನ್ನು ಆದಷ್ಟು ರೈತರಿಗೆ ಆದಷ್ಟು ಕೊಟ್ಟು ಕೃಷಿಯನ್ನು ಬೆಳೆಸಿ, ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಅಲ್ಲಿ ಈ ಕೃಷಿ ಭೂಮಿಯನ್ನು ಮಾರ್ಲಿಕ್ಕೆ ಅವಕಾಶ ಕೊಡಬೇಡಿ. ಕೃಷಿ ಭೂಮಿ ನಿರಂತರವಾಗಿ ನಮಗೆ ಬೇಕು. ನಾವು ಇವತ್ತು ಎಷ್ಟೇ ದುಡ್ಡಿದ್ರೂ ದುಡ್ಡು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಬೆಳೆ ಬೇಸಾಯ ಏನಾದ್ರು ಮಾಡಿ ಆಹಾರ ತಿನ್ಬೇಕು ಅಂದ್ರೆ ನಮ್ಗೆ ಕೃಷಿ ಭೂಮಿ ಬೇಕು. ದಯವಿಟ್ಟು ಆ ಕೃಷಿ ಭೂಮಿಯನ್ನು ಕಾಪಾಡಿ ಅಂತ ಸರ್ವರಲ್ಲಿ ಕೇಳ್ಕೊಳ್ತೇನೆ ಸರ್. ಒಳ್ಳೇದು ನಾಗಪ್ಪ ಅವರೇ, ಇಷ್ಟೆಲ್ಲ ಖುಷಿಯಿಂದ ಮತ್ತೆ ಅನುಭವವನ್ನು ಹಂಚಿಕೊಂಡ್ರಿ. ಮತ್ತೆ 4 ಜನ ನಿಮ್ಮ ಮಾತು ಕೇಳುವ ಹಾಗೆ ಹೇಳಿದ್ರಿ, ಕೃಷಿ ಭೂಮಿ ಕುಗ್ತಾ ಇದೆ, ಅದನ್ನು ನಾವು ಕುಗ್ಗಿಸ್ಲಿಕ್ಕೆ ಬಿಡಬಾರದು ಅನ್ನುವಂಥದ್ದು. ಇದು ಜನಸಂಖ್ಯೆ ಏರ್ತಾನೆ ಇದೆ, ಭೂಮಿ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನೊಳಗೂ ಕೂಡ ಎಲ್ಲರೂ ಆಲೋಚನೆ ಮಾಡಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುಗಳೇ, ಇದುವರೆಗೂ ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮದ ನಾಗಪ್ಪ ನಾರಾಯಣ್ ಕೋಡಿಯ ಅವರ ಕೃಷಿ ಬದುಕು, ಅವರ ಕೃಷಿ ಕುಟುಂಬದ ಕುರಿತು ಮಾಹಿತಿಯನ್ನ ತಿಳಿದುಕೊಂಡಿರಿ. ಇವರನ್ನ ಸಂದರ್ಶಿಸಿದವರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है.

ಮುಂದೆ ಕೇಳಿ ದ್ಯಾಮವನ ಪ್ರಾರ್ಥನೆ.